ದೂತಿಯು ಕಂಡುದನ್ನು ದೃಢಪಡಿಸಿದನ್ನು ಸತ್ಯಭಾಮಿಯು ಕೇಳಿ ದುಃಖಿಸಿದುದು. ರಾಗ ಇಂದೋಳ ಜಂಪೆತಾಳ ಮತ್ತು ತೋಡಿಯಲ್ಲಿಯೂ ಜಂಪೆತಾಳ. ಕಾಣೆ ಕಾಣ್ತೇನೆ ನಾನು ಇಳಿಯಬಾರದು ಕಾಣೆ ಕಾಂತೆ ನಾಳೆ ಏನ ಮಾಡಲಿ ಸತ್ಯಭಾಮೆಯ ದುಗುಡವನ್ನು ದೂತಿಯೋರ್ವಳು ಶ್ರೀಕೃಷ್ಣನಿಗೆ ತಿಳಿಸಿದುದು. ರಾಗ ಮಧ್ಯಮಾವತಿ, ತಾಳ ಏಕ ಮತ್ತು ತ್ರಿವುಡೆ. ಸ್ವಾಮಿ ಕೇಳೆನ್ನ ಭಿನ್ನ ಪವನ್ ಕರುಣರಲಿ ಪವ ಕರುಣದಲ್ಲಿ ಆಮದೇವಿ ಜತ ಬಹಳ ನಿಲ್ಲಿರಲಿ ಈ ಮಾತು ಪುತಿ ಎಲ್ಲ ಸಹಜವ ಕೇಳಲಿ ಪ್ರೇಮ ವಿಜ್ಜರೇ ಸ್ವಾಮಿ ಕೇಳು. ಎಂತ ಗುಬಳೋ ಕಾಣೆ ಸತ್ಯಭಾಮೆಯನ್ನು ಸಂತೈಸಿದುದು. ಕೃಷ್ಣ ಸತ್ಯಭಾಮೆಯರ ಸಂವಾದ. ರಾಗ ನಾದನಾಮ ಕ್ರಿಯ, ತಾಳ ಅಷ್ಟ ಮತ್ತು ರೂಪಕ. ಆ ಕಳೆದವಲ್ಲ ಬಂಧುಗಳ ಮಾನವನು ಕಳೆದವಲ್ಲ ಬಂಧವಲ್ಲ ಇಳೆಯಲ್ಲಿ ಖ್ಯಾತಿಯ ತಳೆದ ಸಂಪನ್ನೆಯ ಚಲುವೆಯ ಚಪಲೆಯ ನಿಲಯವ ಬಿಟ್ಟೀಗ ಸತ್ಯಭಾಮೆಯ ನುಡಿಗೆ ಕೃಷ್ಣನ ಉತ್ತರ ರಾಗ ಬೇಹಾಗ್ ತಾಳ ಆಟ ತುಳಸಿಟ್ಟು ಮಾಡಬೇಡ ಸುಗುಣ ಸಂಪನ್ನ ಶ್ರೀಕೃಷ್ಣನ ನುಡಿ ಕೇಳಿ ಸತ್ಯಭಾಮೆಯ ಉತ್ತರ ರಾಗ ಆರಬಿ ತಾಳ ಏಕ ಮತ್ತು ತಿತ್ತಿತ್ತೆ ಆ ತಲಹಾಳಿಗಳು ಸತ್ಯಭಾಮೆಯ ನುಡಿಗೆ ಶ್ರೀಕೃಷ್ಣನ ಉತ್ತರ, ರಾಗ ಮೋಹನ, ತಾಳ ಏಕ. ಮಾನಿ ನಿಮ್ಮಣಿ ಕೇಳೆ ಕಾರ್ಯವಿದೇನು ದೊಡ್ಡಿತು ಮಾರೆ ಏಳಂಬಕ್ಕೆ ಅನುಮಾನ ಬಬಿದು ತೊಟ್ಟ ಸಾಲು ರಾಗಿ ಪೂಜವ ಕೇಳಿದವ ಕೂಟಿಲ್ಲ ಕುತ್ತಳೆ ಕೇಳೆ ನಾನೇ ಎಂಬುದು ದಡ್ಡೆಯಲ್ಲ ಗುಣಶೀಲೆ ಿದವೆಂದು ನಂಬುದು ಜಟಿಯಾನೆ ದೋರುವ ಕೂಟವನ್ನು ನೇತಾರೀನ ಹೋಗಿ ಮಾಡಿದ ಮಣಿ ಕೇಳೆ ಜಯ ಜಯ ಜಯ ಜಯ ಜಯ ತೋಲ

ತೋರಿದ ಮೂರ್ತಿ ಅಷ್ಟಮಠಗಳ ಯತಿಗಳ ಪೂಜೆಯ ಅಷ್ಟಮಠಗಳ ಯತಿಗಳ ಪೂಜೆಯ ಕೈಗೊಳ್ಳುವ ಕರುಣಾಮಯ ಮೂರ್ತಿ ಕಂಗಳ ಮುಂದೆ ಕಂಗೊಳಿಸುತ್ತಿದೆ ಮಂಗಳ ಈಗ ಕೇಳಿ ವಾಣಿ ಜಯರಾಮ್ ಅವರ ಧ್ವನಿಯಲ್ಲಿ ಭಕ್ತಿಗೀತೆ. ಆಗಲಿ ಈಗ ಕೇಳಿ ಬಿಕೆ ಸುಮಿತ್ರಾ ಅವರ ಧ್ವನಿಯಲ್ಲಿ ಭಕ್ತಿಗೀತೆ. ಆದಿಶಕ್ತಿ ಜಗನ್ಮಾತಾ ಭಕ್ತಾನುಗ್ರಹಕಾರಿಣಿ ಸರ್ವತ್ರ ವ್ಯಾಪಿಕೇನಂತೆ ಶ್ರೀ ಸಂಧ್ಯೆ ತೇ ನಮೋಸ್ತು ತೇ. ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಮಂಗಳ ದೀಪವ ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಸಿಂಗಾರ ಮಾಡಿರೆ ತೋರಣದೆ ತಾಯಿಯ ಬೇಡಿರೆ ಸ್ಥಿತಮನದೆ ಮಂಗಳ ದೀಪವ ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಸಿಂಗಾರ ಮಾಡಿರೆ ತೋರಣದೆ ತಾಯಿಯ ಬೇಡಿರೆ ಸ್ಥಿತಮನದೆ ಮಂಗಳ ದೀಪವ ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಸಿಂಗಾರ ಮಾಡಿರೆ ತೋರಣದೆ ತಾಯಿಯ ಬೇಡಿರೆ ಸ್ಥಿತಮನದೆ ಮಂಗಳ ದೀಪವ ಬೆಳಗಿರೆ ರಂಗವಲ್ಲಿಯ ಹಾಕಿರೆ ಹಾ